ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥ ಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಕೃಷಿ ತೋಟಗಾರಿಕೆ ಬೇಸಾಯದಿಂದ ಉಪಕಸುಬುಗಳ ಕುರಿತು ಡಾ ನಾರಾಯಣ ಸ್ವಾಮಿ ಎಂ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಅಥವಾ ತೋಟಗಾರಿಕೆ ಆಧಾರಿತ ಸ್ವ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇದಕ್ಕೆ ಕಿರು ಉದ್ಯಮ ಅಂತಲೂ ಕೂಡ ನಾವು ಕರಿಬಹುದಾಗಿದೆ. ಪ್ರಸ್ತುತ ಕೃಷಿ ಅವಲಂಬಿಸಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಅವಲಂಬಿಸಿಕೊಂಡು ನಾವು ಏನೇನು ಉಪಕಸುಬನ್ನು ಆಯ್ಕೆ ಮಾಡಿಕೊಳ್ಬೋದು, ಈ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿಗಳು, ಕೃಷಿ ವಿಸ್ತರಣಾ ತಜ್ಞರೂ ಆದ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪಗೌಡ್ರೆ. ಇವತ್ತು ನಮಗೆ ಕೃಷಿ ಆಧಾರಿತ ಅಥವಾ ತೋಟಗಾರಿಕೆ ಆಧಾರಿತ ಉಪಕಸುಬಾದ ಯಾವ ಒಂದು ಉದ್ಯಮಗಳನ್ನು ನಮ್ಮ ಯುವಕ ಯುವತಿಯರು ಶುರು ಮಾಡ್ಬೋದು ಅಥವಾ ರೈತರು ಶುರು ಮಾಡ್ಬೋದು, ಒಂದೊಂದಾಗಿ ಹೇಳಿ. ಸ್ವಲ್ಪ ನೇರವಾಗಿ ಉದ್ಯಮಿಗಳಿಗೆ ನಾವು ಹೋಗೋದ್ರ ಬದಲು ಒಂದೆರಡು ಅಂಶಗಳು. ತಮಗೆ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನಮ್ಮ ಕೃಷಿ ಯಾವ ರೀತಿ ಬೆಳೆದು ಬಂದಿದೆ ಅನ್ನೋದಾದರೆ ತಮ್ಮ ಗಮನಿಸಿದ್ದೀರಿ. 1950 ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ನಮ್ಮ ಒಂದು ಬೆಳವಣಿಗೆ, ಕೇವಲ 50 ಮಿಲಿಯನ್ ಟನ್ ಇದ್ದಂಥ ಆಹಾರ ಧಾನ್ಯಗಳ ಒಟ್ಟಾರೆ ಕೃಷಿಯ ಒಂದು ಉತ್ಪಾದನೆ, ಇವತ್ತಿನ ದಿವಸ ಕೃಷಿಯಲ್ಲೇ 345, ತೋಟಗಾರಿಕೆಯಲ್ಲೇ 325 ಹೆಚ್ಚು ಮಿಲಿಯನ್ ಟನ್ಗಳಿಗೂ ಹೆಚ್ಚು ಇವತ್ತು ಅಗಾಧವಾಗಿ ಬೆಳೆದು, ಪಶುಸಂಗೋಪನೆಯಲ್ಲಿ ಉತ್ಪಾದನೆ ಬೇರೆ ಥರ ಇದೆ, ಕೋಳಿ ಸಾಕಣೆಯಲ್ಲಿ ಬೇರೆ ಇದೆ, ಮೀನುಗಾರಿಕೆಯಲ್ಲಿ ಬೇರೆ ಅಗಾಧವಾಗಿ ಬೆಳೆದು ಇವತ್ತು ನಾವು ಮಿಲಿಯನ್ ಟನ್ಗಳಲ್ಲಿ ಮಾತಾಡ್ತಾ ಇದ್ದೀವಿ. ಅವತ್ತಿನ ದಿವಸ ಆ ರೀತಿ ಆಗಿರಲಿಲ್ಲ. ಒಟ್ಟಾರೆ ಆಹಾರ ಧಾನ್ಯ ಭಾರತದ್ದು 50 ಮಿಲಿಯನ್ ಟನ್ಗಳು ತೋಟಗಾರಿಕೆಯನ್ನು ಮಿಶ್ರ ಮಾಡಿತ್ತು. ಆದರೆ ಇವತ್ತು ಅಗಾಧವಾಗಿ ಉಪ ವಿಭಾಗಗಳು ಬೆಳೆದಿವೆ ಕೃಷಿಯಲ್ಲಿ. ಅಂದರೆ ನಾನು ಹೇಳಿದಾಗೆ ಕೃಷಿ ಮಾತ್ರ ಅಲ್ಲ, ಕೃಷಿ 5 ಪಟ್ಟು ಬೆಳೆದರೆ ತೋಟಗಾರಿಕೆ 9 ಪಟ್ಟು ಉತ್ಪಾದನೆ ಜಾಸ್ತಿ ಆಗಿದೆ. ಅಂದರೆ ಇವತ್ತಿನ ಒಂದು ಮಟ್ಟಕ್ಕೆ 2025 ಒಂದು ಮಟ್ಟಕ್ಕೆ, ಅಂದರೆ ಅಷ್ಟು ಅಗಾಧವಾದಂಥ ಬೆಳವಣಿಗೆ ಕೃಷಿ ಕ್ಷೇತ್ರದ ಬಲ್ಲಿನ. ಅದು ತಮಗೆಲ್ಲರಿಗೂ ಗೊತ್ತಿದೆ, ಹಸಿರು ಕ್ರಾಂತಿ ಇತ್ಯಾದಿಗಳೆಲ್ಲ ಸೇರಿ. ಆದರೆ ಎಲ್ಲ ಕ್ಷೇತ್ರದ ಕ್ರಾಂತಿಯನ್ನು ಮಾಡಿದ್ದಾದ ಮೇಲೆ ವೈಟ್ ರೆವಲ್ಯೂಷನ್ ಆಯಿತು, ಧವಳ ವಿಪ್ಲವ, ಹಸಿರು ಕ್ರಾಂತಿ ಆಯಿತು, ಬ್ಲೂ ರೆವಲ್ಯೂಷನ್ ನೀಲಕ್ರಾಂತಿ ಆಯಿತು, ಈ ಎಣ್ಣೆ ಬೀಜಗಳಲ್ಲೂ ಕೂಡ ನಾವು ಕ್ರಾಂತಿಯನ್ನು ಮಾಡಿದ್ವಿ. ಎಲ್ಲ ಕೃಷಿಯಲ್ಲಿ ಕ್ರಾಂತಿಗಳನ್ನು ಮಾಡಿದ್ದಾದಮೇಲೆ, ಅಂದರೆ ಉತ್ಪಾದನೆಯಲ್ಲಿ ಮಾಡಿದ್ದಾದಮೇಲೆ, ರಫ್ತು ಮಟ್ಟದಲ್ಲೂ ಕೂಡ ನಾವು ಮಾವಿನ ಬೆಳೆ, ಬಾಳೆಯಂತಹ ಇತ್ಯಾದಿ ಈ ಸಾಂಬಾರು ಬೆಳೆಗಳಂತಹ ಕಾಫಿ ಇತ್ಯಾದಿಗಳನ್ನು ರಫ್ತು ಮಾಡಿ ಲಾಭವನ್ನು ಗಳಿಸ್ತಾ ಇರತಕ್ಕಂಥ ಮಟ್ಟದಲ್ಲಿ ನಾವಿದ್ದು, ನಾವು ಇವತ್ತು ಎರಡನೇ ಹಸಿರು ಕ್ರಾಂತಿ ಬಗ್ಗೆ ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ, ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಿದ್ರೆ ಸಾಕ ಅಲ್ಲ. ತಾವು ಮೊದಲೇ ಹೇಳಿದಾಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಬೆಳವಣಿಗೆ ಜೊತೆಗೆ ಉದ್ದಿಮೆಶೀಲರನ್ನಾಗಿ ಮಾಡಿದಾಗ, ಕೃಷಿ ಹಾಗೂ ಕೃಷಿಯ ಉಪ ಕಸುಬುಗಳಾದಂತಹ ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ ಇತ್ಯಾದಿಗಳಲ್ಲಿ ನಾವು ಉದ್ದಿಮೆ ಪ್ರಾರಂಭ ಮಾಡಿದಾಗ, ಕಿರು ಉದ್ದಿಮೆಗಳಿಗೆ ಅವಕಾಶವನ್ನು ನೀಡಿದಾಗ, ಎಲ್ಲ ವರ್ಗದ ರೈತರು, ರೈತರ ಮಕ್ಕಳು, ಯುವ ಬಂಧುಗಳು, ಇವರೆಲ್ಲರನ್ನ ಉದ್ದಿಮೆಶೀಲರನ್ನಾಗಿ ಮಾಡಲಿಕ್ಕೆ ನಾವು ಈ ಕ್ಷೇತ್ರದ ಅವಕಾಶಗಳು ಇವೆ ಅನ್ನೋದನ್ನ ಮಾತ್ರ ನಾವೀಗ ಗಮನಿಸಲೇಬೇಕಾಗಿದೆ. ಕೇವಲ ಬೆಳೆಯನ್ನು ಬೆಳ್ಕೊಂಡಿದ್ರೆ ಮಾತ್ರ ರೈತ ಸಾಕಾಗೋದಿಲ್ಲ. ಈ ಕಾರಣದಿಂದಾಗಿ ಕಿರು ಉದ್ದಿಮೆಗಳು, ಕೃಷಿ ಅಥವಾ ತೋಟಗಾರಿಕೆ ಆಧಾರಿತ ಉದ್ದಿಮೆಯ ಪ್ರಾರಂಭ ಮಾಡಲಿಕ್ಕೆ ಇರತಕ್ಕಂಥ ಅವಕಾಶಗಳು, ಸಂಶೋಧನೆಯ ಪ್ರತಿಫಲಗಳು, ಇವೆಲ್ಲವುಗಳನ್ನು ಪ್ರತಿಯೊಬ್ಬನೂ ಕೂಡ ಗಮನಿಸಿ ಇವುಗಳನ್ನು ಪಸರಿಸಬೇಕಾಗಿದೆ. ಯುವಕರಿಗೆ ನಾವು ಮುಟ್ಟಿಸಬೇಕಾಗಿದೆ, ಇಲಾಖೆಗಳಿಗೆ ನಾವು ತಲುಪಿಸಬೇಕಾಗಿದೆ. ಇಲಾಖೆಗಳಿಂದ ರೈತರಿಗೆ ಉದ್ದಿಮೆದಾರರನ್ನಾಗಿ ಮಾಡುವಂಥ ಸಂದರ್ಭದಲ್ಲಿ ಇರುವಂತಹ ಉಪಕಸುಬುಗಳ ಬಗ್ಗೆ ವೈಜ್ಞಾನಿಕ ಅಂಶಗಳನ್ನು ನಾವು ತೋರಿಸಬೇಕಾಗಿದೆ. ಇಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ಕೃಷಿ ಉದ್ಯಮಗಳಲ್ಲಿ ಕೇವಲ ಬೀಜೋತ್ಪಾದನೆಯೂ ಕೂಡ ಒಂದು ಉದ್ದಿಮೆ ಯಾಕೆ ಮಾಡಬಾರದು, ಕೇವಲ ಸಸಿ ಉದ್ಯಮವನ್ನೇ ಯಾಕೆ ಮಾಡ್ಕೊಂಡು ನರ್ಸರಿಯನ್ನೇ ಯಾಕೆ ಉದ್ದಿಮೆಯನ್ನಾಗಿ ಮಾಡಿ ಅದಕ್ಕೆ ವೈಜ್ಞಾನಿಕ ರೂಪವನ್ನು ಕೊಟ್ಟು ಅದಕ್ಕೆ ಉತ್ತೇಜನವನ್ನ ನೀಡಬಾರದು, ಅದು ಒಂದು ಉದ್ದಿಮೆ. ಹೂವಿನ ಬೇಸಾಯವನ್ನೇ ಯಾಕೆ ಮಾಡ್ಕೋಬಾರದು, ಹೂವಿನ ಬೀಜಗಳು, ಹೂವಿನ ಸಸಿಗಳ ತಯಾರಿಕೆ, ಈ ರೀತಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡಿ ಕೈಗಾರಿಕೆ ಮಾಡತಕ್ಕಂಥದ್ದು ಬೇರೆ, ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಇವೆಲ್ಲ ಕೇಳಿದ್ದೀವಿ, ನಾವು ಬಿಟ್ಟಿದ್ದೇವೆ ಅಷ್ಟೇ. ಅಣಬೆಯ ಉದ್ದಿಮೆ ಜಾಸ್ತಿ, ಬೇಸಾಯ ಒಂದು ಕಡೆ, ಅಣಬೆಯ ಉದ್ದಿಮೆ ಒಂದು ಕಡೆ. ಪಶುಸಂಗೋಪನೆ, ಹಾಲಿನ ಉತ್ಪನ್ನವನ್ನ ಕೇವಲ ಹಾಲು ಉತ್ಪಾದನೆ ಮಾಡೋದು ಮಾತ್ರ ಅಲ್ಲ ಇವತ್ತು, ಆದ್ರೆ ಕೆಲವು ಮಾಡಿದ್ದಾರೆ, ಬೆರಳೆಣಿಕೆಯಷ್ಟು ಮಾತ್ರ ಉದ್ಯಮಶೀಲರಿದ್ದಾರೆ. ಕ್ಷೇತ್ರಕ್ಕೆ ನಾವು ವೈಟ್ ರೆವಲ್ಯೂಷನ್, ಬಿಳಿ ಕ್ರಾಂತಿ ಬಂದಿದೆ ಅಂತ ನಾವು ಹೇಳ್ಬಿಡ್ತೇವೆ. ಬಿಳಿ ಕ್ರಾಂತಿ ಇದು ಹತ್ತಿಗೂ ಕೂಡ ನಾವು ಈಗಾಗಲೇ ಹೇಳಲಾಗಿದೆ, ಹತ್ತಿನೇ ಪ್ರಮುಖ, ಹಾಲು ಎರಡನೇದಿಲ್ಲಿ, ಬಿಳಿಯ ಕ್ರಾಂತಿ ಅಂತ ಹೇಳಿದಾಗ, ಯಾಕಂದ್ರೆ ಹತ್ತಿ ಕ್ರಾಂತಿನೇ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ತುಂಬಾ ದೊಡ್ಡ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಮೊದಲನೇದಾಗ ಹತ್ತಿಗೆ, ಹಾಲಿಗೆ ಎರಡನೇ ಪ್ರಮಾಣದಲ್ಲಿ ಕರಿತಿರೋದು, ಈಗ ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಆಗಿದೆ. ಇರ್ಲಿ, ಖುಷಿಯ ವಿಚಾರ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಾವು ಸಾಕಷ್ಟು ಈಗ ಹಾಲು ನಾವು ಉತ್ಪಾದನೆ ಮಾಡ್ತೇವೆ ಅಂತಲ್ಲ, ಈಗ ನಾವು ಗುಣಮಟ್ಟದ ಹಾಲನ್ನ ಹೌದು, ನಾವು ದೇಶೀಯ ತಳಿಗಳ ಹಾಲನ್ನ ನಾವು ಇವತ್ತು ಉತ್ಪಾದನೆ ಮಾಡ್ಕೋಬೇಕು. ಹೌದು, ನಮ್ಮ ಹಾಲಿಗೆ, ನಮ್ಮ ಆಕಳಿಗೆ, ನಮ್ಮ ದೇಶಿ ತಳಿಯ ಆಕಳ ಹಾಲಿಗೆ ಒಂದು ಲೀಟರ್ಗೆ 1,000 ರೂಪಾಯಿ ಇದೆ. ಹೌದು, ನಮ್ಮ ದೇಶಿ ತಳಿದ ಆಕಳಿಗೆ 50 ರೂಪಾಯಿ ಇದೆ. ನೋಡಿ, ಇವತ್ತು ಮೇಕೆಯ ಆಡಿನ ಹಾಲಿಗೆ ವಿಶೇಷ ರೀತಿಯ ಒಂದು ಮೌಲ್ಯವರ್ಧನೆ ಇದೆ. ಅಲ್ಲ, ಪ್ಯಾಕಿಂಗ್ ಇಂದ ಹಿಡಿದು ಮತ್ತೆ ಜಾನುವಾರುಗಳ ಹಾಲಿನಲ್ಲಿ ಹಲವಾರು ವಿಧಗಳಿದೆ. ಇವತ್ತಿನ ನಾಟಿ ಹಸು ಒಂದು, ಈಗ ನಾವು ನಾಟಿ ಹಸು, ಈಗ ಮಲ್ನಾಡು ಗಿಡ್ಡ, ಈಗ ಮಲ್ನಾಡು ಗಿಡ್ಡ ಆಗ್ಬಹುದು, ಇನ್ನ ಯಾವ್ದು ನಮ್ ದೇಶೀಯ ತಳಿ ಇರ್ಬೋದು, ಸಾವಿರಾರು ತಳಿಗಳಿದಾವೆ, ನಾವು ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಏ, ಜಾಸ್ತಿ ಹಾಲು ಕೊಡಕ್ಕಾಗಲ್ಲ, ಆದ್ರೆ ಅದು ಜಾಸ್ತಿ ಹಾಲು ಕೊಡಕ್ಕಾಗಲ್ಲ ಅಷ್ಟೇ ಅಲ್ಲ, ಜಾಸ್ತಿ ಆಹಾರ ತಿನ್ನೋದಿಲ್ಲ, ಅದು ಕಡಿಮೆ ಪ್ರಮಾಣದ ಹೊಂದಾಣಿಕೆ ಆಗುತ್ತೆ, ನಮ್ಮ ಹೊಂದಾಣಿಕೆ ಆಗ್ತಾ ಇಲ್ಲ. ಇವತ್ತು ಒಂದು ಎಚ್ಎಫ್ ಆಕಳನ್ನ ತಂದು ಅಥವಾ ಎಮ್ಮೆನ ತಂದು ನಾವು ಸಾಕ್ತಾ ಇದ್ದೇವೆ, ಅದಕ್ಕೆ ನಾವು ಖರ್ಚು ಮಾಡ್ತೇವೆ ಒಂದೇ ಇದಂತ. ಆದ್ರೆ ನಾವು ಅದಕ್ಕೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೇವೆ ಅನ್ನೋದು ಮರಿಬಾರ್ದು. ಹಾಲು ಉತ್ಪಾದನೆ ಕೊಡುತ್ತೆ, ಆದ್ರೆ ಅದು ಗುಣಮಟ್ಟ, ಜೊತೆಗೆ ಹಾಲಿನ ಮೌಲ್ಯವರ್ಧಿತ ರೂಪ, ಜೊತೆಗೆ ಹಾಲಿನ ಔಷಧೀಯ ಗುಣಗಳು. ಯಾವ ಹಾಲನ್ನು ಈಗ ಮಕ್ಕಳಿಗೆ ವಿಶೇಷವಾಗಿ ಕೊಡಬೇಕಾದಾಗ ಯಾರು ನೇರವಾಗಿ ಎಲ್ಲ ಹಾಲನ್ನು ಬಳಸೋದಿಲ್ಲ, ಅಂತ ಸಂದರ್ಭದಲ್ಲಿ ಈ ನಮ್ಮ ತಾವೇ ಹೇಳಿದ್ರಿ ಸ್ಥಳೀಯ ಲೋಕಲ್ ತಳಿಗಳ ಇದು, ಮತ್ತೆ ಆಯಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ಒಂದು ಏನು ಹಸುವಿನ ತಳಿಗಳಿರ್ತವೆ, ಅವುಗಳನ್ನು ಅಂದರೆ ಮೌಲ್ಯವರ್ಧನೆ ಪ್ಯಾಕಿಂಗ್ ಇಂದ ಹಿಡಿದು ಅವುಗಳನ್ನು ಬ್ರಾಂಡ್ ಮಾಡೋದ್ರಿಂದ ಹಿಡಿದು ಅವುಗಳ ಉಪ ಉತ್ಪನ್ನಗಳು ಈಗ ತುಪ್ಪನೇ ಆಗಿರ್ಬೋದು. ಅಲ್ಲ ಅಷ್ಟೇ ಅಲ್ಲ, ಇವತ್ತು ಈಗ ಏನು ಸೀಮೆ ಹಸುಗಳನ್ನು ತಂದು ಈಗ ನಮ್ಮ ಹಿರಿಯರು ಏನು ಪರಂಪರಾಗತವಾಗಿ ಸಾಕೊಂಡು ಬಂದಿದ್ರಲ್ಲ ದೇಶೀಯ ತಳಿಗಳು, ಅವುಗಳು ನಶಿಸಿ ಹೋಗ್ಬಿಟ್ಟವೆ, ಅವುಗಳನ್ನ ಮತ್ತೆ ನಾವು ಸಂವರ್ಧನೆ ಮಾಡಬೇಕಾಗುತ್ತದೆ. ಏನು ನಶಿಸಿ ಹೋದ್ವಲ್ಲ ಅಂದ್ರೆ, ಈಗ ಅಲ್ಲಿ ಕೃಷಿ ಚಟುವಟಿಕೆಗಳಿಗೆ ನಾವು ಎತ್ತುಗಳನ್ನ ನಂಬಿದ್ವಿ, ಆದ್ರೆ ಈಗ ಎತ್ತುಗಳೇ ಇಲ್ಲ. ಹೌದು, ಅದ್ರ ತಂದೆ ತಾಯಿಗಳಿಗೆ ತಾವು ಮಾಡ್ತಾ ಇದ್ವಿ ಅಂತ ನೆನಪಿದೆ, ಆದ್ರೆ ಮಕ್ಕಳುಗಳಿಗೆ ಅದು ಅದ್ರ ಬಗ್ಗೆ ಏನು ಪರಿಚಯನೇ ಇಲ್ಲ ಈಗ. ಹೌದು, ಹಾಗಾಗಿ ಮಕ್ಕಳು ಈ ಸೀಮೆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾವ ಅವು. ಹೌದು, ಅವು ಹಾಗಾಗಿ ಕೃಷಿಯನ್ನ ಮರ್ತು ಬಿಡ್ತವೆ, ಗೋವನ್ನು ಸಾಕೋದನ್ನೇ ಮರ್ತು ಬಿಡ್ತಾವೆ, ನಮ್ಮ ಪರಂಪರೆಯನ್ನ ಮರಿತಾ ಇದ್ದಾರೆ. ಈಗಿನ ಇದು ಕೂಡ ತಂದೆ ತಾಯಿಯವರು ಆದವರು ಇದು ಏನ್ ದೇಶೀಯ ಒಂದು ಮಹತ್ವ, ಹಸುಗಳ ಮಹತ್ವ, ದೇಶೀಯ ಹಾಲಿನ ಮಹತ್ವ, ತುಪ್ಪದ ಮಹತ್ವ ಇದನ್ನು ತಿಳಿಸ್ಕೊಡ್ಬೇಕು. ಅದಷ್ಟೇ ಅಲ್ಲ, ದೇಶೀಯ ಆಕಳಿನ ಉತ್ಪನ್ನಗಳ ಬಳಕೆ, ಉಪ ಉತ್ಪನ್ನ ಸಗಣಿಯನ್ನು ಕೂಡ ಅತಿ ಪ್ರಾಮಾಣಿಕೃತವಾದ ಒಂದು ಸರ್ಟಿಫಿಕೇಟ್ ಆಗಿ ಕೊಡಲಾಗಿದೆ, ಅದು ಕೂಡ ತುಂಬಾ ಮಹತ್ವದುಳ್ಳದಾಗಿದೆ. ಸಾವಯವ ಒಂದು ರೂಪಕ್ಕೆ ನಿಮಗೆ ಬೇಡಿಕೆ ಇದೆ, ಆರ್ಥಿಕವಾಗಿ ನೀವು ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು, ಸುಧಾರಿಸಿಕೊಳ್ಳಬಹುದು. ಖಂಡಿತ ಖಂಡಿತ. ಇವತ್ತೇನು ನಾವು ಸಮಗ್ರ ಬೇಸಾಯ ಪದ್ಧತಿಗಳು ಅಂತ ಹೇಳ್ತೇವೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೇವೆ, ದೇಶದಾದ್ಯಂತ ಸಾವಯವ ಬೇಸಾಯ ಪದ್ಧತಿಗಳು ಅಂತ ನಾವು ಕರಿತೇವೆ, ಜೈವಿಕ ರೂಪವನ್ನು ಬಳಸ್ತೇವೆ, ಮಣ್ಣು ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸೂಕ್ತವಾದಂತಹ. ಕೆಲವೇ ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದಂತಹ ನ್ಯಾಚುರಲ್ ಫಾರ್ಮಿಂಗ್, ಸ್ವಾಭಾವಿಕ ಕೃಷಿಗೆ ಮಹತ್ವವನ್ನು ನೀಡಿದಂತಹ ದೊಡ್ಡ ಒಂದು ಕಾರ್ಯಕ್ರಮ ಜರುಗಿತು, ಅದು ಎಲ್ರಿಗೂ ಗೊತ್ತಿದೆ. ಅಂತಹ ಸಂದರ್ಭದಲ್ಲಿ ನಾವು ಸ್ಥಳೀಯ ಪರಂಪರಾಗತವಾದಂತಹ ತಳಿ ಕೃಷಿಯ ವಿಧಾನಗಳು, ಮೌಲ್ಯವರ್ಧಿತ ರೂಪಗಳು, ಉದ್ದಿಮೆಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಖಂಡಿತ ನಮ್ಮ ಪರಿಸರವನ್ನು ನಾವು ಕಾಪಾಡ್ತಾ ಉದ್ದಿಮೆಗಳನ್ನು ನಾವು ಪ್ರಾರಂಭ ಮಾಡಿ ಯುವಕರನ್ನು ನಾವು ಆಕರ್ಷಿಸಿ ಕೃಷಿಯತ್ತ ನಮ್ಮ ವಾತಾವರಣವನ್ನು ಉಳಿಸಿಕೊಂಡು ಮುಂದಿನ ಭವಿಷ್ಯಕ್ಕೆ ಈ ನಮ್ಮ ಕೃಷಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಸ್ವಾಭಾವಿಕ ಕೃಷಿಯನ್ನು ಉಳಿಸಿಕೊಳ್ಳಿಕ್ಕೆ ಅವಕಾಶ. ಉದಾಹರಣೆ ಹೇಳಬೇಕಂದ್ರೆ ನಮ್ಮ ದೇಶೀಯ ಹಸುಗಳನ್ನ ಅಧ್ಯಯನ ಮಾಡಿ ವಿದೇಶಿಗರು ಇವತ್ತು ನಮ್ಮ ಹಳೆಯ ಪದ್ಧತಿ ಏನು ದೇಶೀಯ ಹಸುಗಳ ಪದ್ಧತಿನ ಅವರು ಅನುಸರಿಸಕ್ಕೆ ಶುರು ಮಾಡಿದ್ದಾರೆ. ಈಗ ಕೆಲವು ಅರಬ್ ದೇಶಗಳಲ್ಲಿ, ಆಸ್ಟ್ರೇಲಿಯಾ ಅಥವಾ ಈಗ ಯುರೋಪ್ ಕೆಲವು ದೇಶಗಳು ನಮ್ಮ ಏನು ದೇಶೀಯ ಹಸುಗಳನ್ನು ತಗೊಂಡೋಗಿ ಅವರು ಅಗದಿ ಕಾಳಜಿಯಿಂದ ಏನು ವೈಜ್ಞಾನಿಕವಾಗಿ ಸಾಕ್ತಾ ಇದ್ದಾರೆ. ಎಂಥ ಒಂದು ಆಂದೋಲನ ಮುಂಬರುವ ದಿನಗಳಲ್ಲಿ ಬರ್ತದಂದ್ರೆ ಹೇಳಕ್ಕಾಗಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಗಂಧ ನಮ್ಮ ಕರ್ನಾಟಕದ ಸಸ್ಯ ಅದು, ಆದ್ರೆ ಇವತ್ತೇ ಆಸ್ಟ್ರೇಲಿಯಾ ದೇಶದವರು ಈಗ ಒಂದು 15-20 ವರ್ಷಗಳ ಹಿಂದೆ ನಮ್ಮಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಆವಾಗಲೇ ಅವರು ಬಂದು ಇದ್ರ ಮಹತ್ವ ತಿಳ್ಕೊಂಡೋಗಿ ಅವರು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ, ಅದರ ಉತ್ಪನ್ನಗಳಿಗೆ ಅವರು ಮಾರುಕಟ್ಟೆಯನ್ನು ಒದಗಿಸ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೀತಾ ಇದ್ದಾರೆ. ನೋಡಿ ಇದು ಹೇಗಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕೂಡ ನಮ್ಮ ಅರಣ್ಯ ಇಲಾಖೆ ಕೂಡ ಈ ಒಂದು ಗಂಧದ ಬೆಳೆ ಬೇಸಾಯಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಇರ್ಲಿ, ಇದನ್ನು ಕೂಡ ಅದೇ ರೀತಿ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಶ್ರೀಗಂಧ ಬೆಳೆಗಾರರ ಸಂಘ ಪ್ರಾರಂಭ ಆಗಿ 4-5 ವರ್ಷಗಳಿಂದ ಉತ್ಪನ್ನಗಳು, ಅದ ಕಳ್ಳತನ ಆದರೂ ಕೂಡ ಮರ ಕಡಿದಿದ್ದಾದ ಮೇಲೆ ಆ ಮರದ ಉಪ ಉತ್ಪನ್ನಗಳನ್ನು ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿಯ ಉತ್ಪನ್ನಗಳನ್ನು ಮಾಡಿ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಸಂಘಟನೆ ಕೂಡ ಈಗ ಹುಟ್ಟುಕೊಂಡಿದೆ. ಅದು ಅಂದರೆ ಅರ್ಧ ಮರ ಕಡಿದೋಗಿರ್ತಾನೆ, ಅದರ ಬೇರನ್ನು ಬಳಸಿಕೊಂಡು ಶ್ರೀಗಂಧದ್ದು ಮಿಶ್ರ ಬೆಳೆಯಾಗಿ ಬೆಳೆಯುವಾಗ ಶ್ರೀಗಂಧಕ್ಕೆ ಹೆಚ್ಚು ಮೌಲ್ಯ ಸಿಗುತ್ತೆ ಅನ್ನೋದನ್ನು ಕೂಡ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇದೆ. ಅದು ವೇಸ್ಟ್ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಸಂಘಟನೆ ಕೂಡ ಇವತ್ತಿನ ದಿವಸ ಅಖಿಲ ಕರ್ನಾಟಕ ಶ್ರೀಗಂಧ ಬೆಳೆಗಾರರ ಸಂಘ ಕೂಡ ಈಗ ಬರ್ತಾ ಇದೆ. ಈ ರೀತಿಯ ಮೌಲ್ಯವರ್ಧಿತ ರೂಪಗಳು ನಮ್ಮ ತೋಟಗಾರಿಕೆಯಲ್ಲಿ ಆಗ್ತದೆ. ಇವು ಉದ್ದಿಮೆಗಳನ್ನಾಗಿ ನಾವು ಪರಿವರ್ತನೆ ಮಾಡಿದಾಗ ಅದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳು ಇವೆ. ಈಗ ತೋಟಗಾರಿಕಾ ಒಂದು ಉದ್ದಿಮೆ, ತೆಂಗು ಅಡಿಕೆ ತರಕಾರಿಗಳು ಇತ್ಯಾದಿ ಬೆಳೆದ್ರೆ ಸಾಕಾಗೋದಿಲ್ಲ, ಅದರ ಮೌಲ್ಯವರ್ಧಿತ ರೂಪ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಕೂಡ ಒಂದು ಉದ್ದಿಮೆ. ಹಣ್ಣುಗಳನ್ನು ಸಂರಕ್ಷಣೆ ಮಾಡಿ ನೀವು ಕೋಲ್ಡ್ ಚೈನ್ ಸಿಸ್ಟಮ್ನಲ್ಲಿ ದಾಳಿಂಬೆ ಉದಾಹರಣೆಗೆ ಬೆಳೆದು ಅದನ್ನು ಕೋಲ್ಡ್ ಚೈನ್ ಸಿಸ್ಟಮಲ್ಲಿ ಬಂದು 2-3 ತಿಂಗಳವರೆಗೆ ನಾವು ಹಾಗೇನೆ ಕೆಡದಂತೆ ಶೇಖರಣೆ ಮಾಡಿ ಅದನ್ನು ರಫ್ತು ಮಾಡುವಂಥ ಮಟ್ಟದವರೆಗೂ ಅಂತಾರಾಜ್ಯಕ್ಕೆ ಕಳಿಸುವಂಥ ಮಟ್ಟದ್ದು ಅದು ಉದ್ದಿಮೆಯಾಗಿ ಪರಿವರ್ತನೆ ಆಗಿದೆ, ಆಗಬೇಕಾಗಿದೆ. ಬೆಳೆಯೋದು ಒಂದು ಕಡೆ ಆದರೆ ಉದ್ದಿಮೆ ಅದು ಒಳ್ಳೆ ಧಾರಣೆ ಬಂದಾಗ ಮಾರಾಟ ಮಾಡ್ತಕ್ಕಂಥದ್ದು. ಅದೇ ರೀತಿ ಕೋಲ್ಡ್ ಚೈನ್ ಸಿಸ್ಟಮ್, ಮಾರುಕಟ್ಟೆಯ ವ್ಯವಸ್ಥೆ, ಅವುಗಳನ್ನು ದಾಸ್ತಾನು ಇಡತಕ್ಕಂತಹ ಕ್ರಮ ಅಂದರೆ ಆಮೇಲೆ ಇನ್ನೊಂದು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಈಗ ಮಲೆನಾಡು ಅಥವಾ ಕರಾವಳಿ ಈ ಕಡೆ ಪ್ರದೇಶದಲ್ಲಿ ಏನು ಹಲಸಿನ ಹಣ್ಣನ್ನು ಯಥೇಚ್ಛವಾಗಿ ಬೆಳೀತಿದ್ರು. ಖಂಡಿತ ಇವತ್ತು ಅದು ಏನು ಸಂಸ್ಕರಿತ ಆಹಾರವಾಗಿ ಅದು ಮಾರ್ಪಾಡಾಗ್ತಾ ಇದೆ. ಯಾವ್ಯಾವ ತರದ ಸಂಸ್ಕರಿತ ಆಹಾರವಾಗಿ ಹಲಸಿನ ಕಾಯಿ ಆಗ್ತಾ ಇದೆ ಹೇಳಿ. ತಿಮ್ಮಪ್ಪಗೌಡ್ರು, ಒಳ್ಳೆ ಪ್ರಶ್ನೆ ಇದು. ಮೌಲ್ಯವರ್ಧಿತ ರೂಪ ಅಂತ ಬಂದಾಗ ಆಯಾ ಪ್ರದೇಶದಲ್ಲಿ ಈಗ ಹಲಸಿನಲ್ಲಿ ಕ್ರಾಂತಿನೇ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಹಲಸಿನಲ್ಲಿ ಒಂದು ಐಟಮ್ ಅಲ್ಲ ಇವತ್ತಿನ ದಿವಸ. ಹಲಸಿನ ಮರ ಇವತ್ತು ನೀವು ಮರಮಟ್ಟಿಗೆ ಮಾತ್ರ ಅಲ್ಲ, ಹಣ್ಣಿಗೆ ಮಾತ್ರ ಅಲ್ಲ, ತೊಳೆಗಾಗಿ ಮಾತ್ರ ಬಳಸ್ತಾ ಇಲ್ಲ, ಹಲಸಿನ ಬೀಜದ ಪುಡಿ ಸೋಲಾರ್ ಡ್ರೈಯಿಂಗ್ ಮಾಡಿ ಅದರ ಹಲಸಿನ ಬೀಜದ ಪುಡಿಯನ್ನು ಬೇರೆ ದೇಶಕ್ಕೆ ಕ್ಯಾನಡ ಡಬ್ಬಿಗಳ ಮುಖಾಂತರ ಕಳಿಸ್ತಾ ಇರ್ತಕ್ಕಂಥ ಪದ್ಧತಿನಲ್ಲಿದೆ. ಹಲಸಿನಿಂದ ಯಥೇಚ್ಛವಾಗಿ ಸಿಗ್ತಕ್ಕಂಥ ಹಲಸಿನಿಂದ ನಾವು ಅದನ್ನು ಒಣಗಿಸಿ ಆ ಹಲಸಿನ 16 ರೂಪಗಳನ್ನು ಜ್ಯೂಸ್, ಜಾಮ್, ಜಲ್ಲಿ ಮಾತ್ರ ಮಾಡ್ತಕ್ಕಂಥದ್ದು ಅಲ್ಲ ಇವತ್ತಿನ ದಿವಸ. ಕೇರಳ ಮತ್ತು ಕರಾವಳಿ ಭಾಗದಿಂದ ಗಲ್ಫ್ ರಾಷ್ಟ್ರಗಳಿಗೆ ಇವತ್ತಿನ ದಿವಸ ಹಲಸಿನ ಉತ್ಪನ್ನಗಳು ಹೋಗ್ತಾ ಇದೆ. ಅಂದರೆ ಪೇಯಗಳು ಮಾತ್ರ ಅಲ್ಲ, ಔಷಧೀಯ ಒಂದು ಗುಣವನ್ನು ಹೊಂದಿರತಕ್ಕಂತಹ ಸಂದರ್ಭದಲ್ಲಿ ಹಲಸಿನ ಸೊಳೆಯನ್ನು ಕೂಡ ಬಳಸಿಕೊಂಡು ಮೌಲ್ಯವರ್ಧಿತ ರೂಪವನ್ನು ಕೊಟ್ಟು ಅದಕ್ಕೆ ಮಸಾಲೆ ಪದಾರ್ಥ ಆಗಿ ಬಳಸಿ ಬೇರೆ ದೇಶಗಳಿಗೆ ಕಳಿಸಿ ಅಂದರೆ ಹಲಸಿಗೆ ಒಂದಾಯಿತು. ಇವತ್ತು ಹುಣಸೆಯ ಬಗ್ಗೆ ಜಾಗೃತಿ ಮೂಡ್ತಾ ಇದೆ. ಹುಣಸೆ ಮರ ನೆಟ್ಟ ನಂತರ ಕಡಿಲಿಕ್ಕೆ ಆಗೋದಿಲ್ಲ 30-40, ಅದರಲ್ಲಿ ಉದ್ದಿಮೆಯನ್ನಾಗಿ ಮಾಡಿ ಯುವಕರನ್ನು ಪ್ರಚೋದಿಸಿ ಅದನ್ನ ಮೌಲ್ಯವರ್ಧಿತ ರೂಪ ಮಾಡಿ ಅದರಲ್ಲಿ ನಾವು ಜ್ಯೂಸನ್ನ ಮಾಡುವಂತ ಮಟ್ಟಕ್ಕೆ ಇವತ್ತಿನ ದಿವಸ ಚಿತ್ರದುರ್ಗದಂತ ರೈತರು ಮುಂದೆ ಬಂದಿದ್ದಾರೆ. ಇವತ್ತು ಹುಣಸೆಗೆ ಜೊತೆಗೆ ಮರಮಟ್ಟಗಾಗಿ ಹುಣಸೆ ಬೆಳೆಯೋದು ಬೇರೆ ವಿಷಯ. ಹಣಸನ್ನ ಯಂತ್ರಗಳ ಮುಖಾಂತರ ನೀವು ಕೊಯ್ಲನ್ನ ಮಾಡಿ ಅದರ ಒಂದು ಇಂಡಸ್ಟ್ರಿಗಳು ಇವತ್ತಿನ ದಿವಸ ಉದ್ದಿಮೆಗಳು ಬರ್ತಾ ಇವೆ. ಹಲಸಿನ ಹಣ್ಣಿನ ಒಂದು ಜ್ಯೂಸು, ಅದು ಹಲಸಿನಲ್ಲಿ ವೈವಿಧ್ಯಮಯವಾದ ಪರಿಮಳ ಸಿಗುತ್ತದೆ. ಬೇರೆ ಬೇರೆ ತರದ ಪರಿಮಳ ಬರುತ್ತೆ. ಅದು ಅನಾನಸಿನ ಪರಿಮಳ ಬರುತ್ತೆ, ಕೆಲವೊಂದ್ಸಾರಿ ಮುಸುಂಬೆ ಪರಿಮಳ ಬರುತ್ತೆ, ಇನ್ನೊಂದ್ಸಾರಿ ಬೇರೆ ಬೇರೆ ಪ್ರದೇಶಕ್ಕೆ ಸಂಪಿಗೆ ಹೂವಿನ ಪರಿಮಳ ಕೂಡ ಹಲಸಿನ ಹಣ್ಣಿಂದ ಬರುತ್ತೆ. ಬೇರೆ ಬೇರೆ ಆ ತರ ಅದ್ರ ಜ್ಯೂಸ್ ಮಾಡಿ ಕುಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಅದೇ ತರ ಇತ್ತೀಚೆಗೆ ಈಗ ನಾವು ಏನು ಹೂಕೋಸು ಅಥವಾ ಕಾಲಿಫ್ಲವರ್ ಇಂದ ನಾವು ಗೋಬಿ ಮಂಚೂರಿ ಮಾಡ್ತೀವಿ ಅಂತ ನೋಡಿದ್ದೇವೆ. ಅದಲ್ಲ, ಅದಕ್ಕಿಂತ ವೈವಿಧ್ಯಮಯವಾಗಿ ನಾವು ಇವತ್ತು ಹಲಸಿನ ಕಾಯಿಯ ಎಲೆಕಾಯಿ ತೆಗೆದುಕೊಂಡು ಅಲ್ಲಿಂದ ನಾವು ಗೋಬಿ ಮಂಚೂರಿ ಮಾಡ್ತೀವಿ. ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ ದಿನಗಳಲ್ಲಿ, ಅತಿ ಹೆಚ್ಚು ಅದು ಬೇಡಿಕೆ ಬರ್ತದೆ ನೋಡಿ. ಖಂಡಿತ ಬರ್ತದೆ. ಅದರಲ್ಲಿ ಉದ್ದಿಮೆಯಾಗಿ ನಾವು ಮಾತಾಡ್ತಾ ಇರೋ ಕಾರಣದಿಂದಾಗಿ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಪಟ್ಟಂತೆ ಇವೆಲ್ಲ ವಿಧಾನಗಳಲ್ಲಿ ಹಲಸು ಆಗಿರಲಿ, ಹುಣಸೆ ಆಗಿರಲಿ, ಇತರ ಹಣ್ಣುಗಳಿಂದ ಮಾಡ್ತಕ್ಕಂಥ ಜಾಮ್, ಜ್ಯೂಸು ಮತ್ತು ಸ್ಕ್ವಾಶ್ಗಳಾಗಿರಲಿ, ಉಪ ಉತ್ಪನ್ನಗಳಾಗಿರಲಿ, ಇವೆಲ್ಲ ಕೂಡ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ MSME ಅಂತಕ್ಕಂಥದ್ದು ಕಿರು ಕೈಗಾರಿಕೆಗಳು, ಮೈಕ್ರೋ ಕೈಗಾರಿಕೆಗಳ ಉದ್ದಿಮೆಗಳನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಇವೆಲ್ಲ ಕೃಷಿ ಕ್ಷೇತ್ರದ ವಲಯಗಳಲ್ಲಿ ಅವಕಾಶ ಇದೆ ಅನ್ನೋದನ್ನು ಮಾತ್ರ ನಾವು ರೈತರಿಗೆ ತಿಳಿಸ್ಬೇಕಾಗ್ತದೆ. ಜೊತೆಗೆ ರಾಗಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಜೋಳ ಇತ್ಯಾದಿಗಳಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಅಲ್ಲಿ ಮೌಲ್ಯವರ್ಧಿತ ರೂಪಗಳನ್ನು ಕೊಡ್ತಾರಲ್ಲ. ಈಗ ರಾಗಿಯಲ್ಲಿ 16-18 ರೀತಿಯ ಉತ್ಪನ್ನಗಳನ್ನು ರಾಗಿಯಲ್ಲೇ ಮಾಡಬಹುದು. ಮಹಿಳೆಯರು ಸುಲಭವಾಗಿ ಮಾಡಿ ಇಂಡಸ್ಟ್ರಿಯನ್ನು ಮಾಡಬಹುದು. ಅಂದರೆ ರಾಗಿ ಪೌಡರ್ ಮಾತ್ರ ಅಲ್ಲ, ಇವತ್ತಿನ ದಿವಸ ರಾಗಿಯ ಮಾಲ್ಟು, ರಾಗಿಯಿಂದ ಬಿಸ್ಕತ್ಗಳು, ಆ ರೀತಿಯ ಉಪ ಉತ್ಪನ್ನಗಳು ಮತ್ತು ಕೃಷಿ ಕ್ಷೇತ್ರ ಅಂತ ಬಂದಾಗ ಉದ್ದಿಮೆಗೆ ಅವಕಾಶ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ನವಧಾನ್ಯಗಳು, ಅದರಲ್ಲಿ ಏನು ನಾವು ಸಿರಿಧಾನ್ಯಗಳು ಅಂತ ನಾವೇನು ಕರಿತೀವಿ, ಸಿರಿಧಾನ್ಯಗಳ ಎಲ್ಲ ಉತ್ಪನ್ನಗಳನ್ನು ಕೈಗಾರಿಕೆಯ ರೂಪದಲ್ಲಿ ನಾವು ತೆಗೆದುಕೊಂಡು ಬಂದು ಪ್ಯಾಕಿಂಗ್ ಆಗಿರ್ಬೋದು, ಉತ್ಪನ್ನಗಳನ್ನಾಗಿರ್ಬೋದು ಮಾಡಿದಾಗ ಅದು ಸ್ವಉದ್ಯೋಗಕ್ಕೆ ಅವಕಾಶ ಕೊಡ್ತಕ್ಕಂಥ ಕಿರು ಕೈಗಾರಿಕೆಗಳಾಗೋದ್ರಲ್ಲಿ ಯಾವುದೇ ಇದಿಲ್ಲ. ಇವತ್ತು ಪ್ಯಾಷನ್ ಫ್ರೂಟ್ ಅಂತ ತೋಟಗಾರಿಕೆಯ ಹಣ್ಣುಗಳಲ್ಲಿ ಎಲ್ಲ ಹಣ್ಣುಗಳಲ್ಲಿ ನಾವು ಈಗ AHR ಅಂತ ಸಂಸ್ಥೆನಲ್ಲಿ ಎಲ್ಲ ಹಣ್ಣುಗಳಲ್ಲಿ ಡ್ರೈ ಫ್ರೂಟ್ ಟೆಕ್ನಾಲಜಿ ಕಂಡುಹಿಡಿದಿದ್ದೇವೆ. ಹಣ್ಣುಗಳನ್ನು ಒಣಗಿಸುವಂತಹ ರೂಪದಲ್ಲಿ ನಾವು ಅವುಗಳನ್ನು ಪ್ಯಾಕ್ ಮಾಡ್ತಕ್ಕಂಥದ್ದು, ಅದಕ್ಕಾಗಿ ವಿಶೇಷವಾದಂತಹ ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನರ್ಸರಿಗಳಲ್ಲಿ ಗಿಡಗಳನ್ನು ತಯಾರು ಮಾಡೋದ್ರಿಂದ ಹಿಡಿದು ನಿಮಗೆ ಬೀಜೋತ್ಪಾದನೆಯನ್ನು ಮಾಡೋದು ಕೂಡ ಕೈಗಾರಿಕೆ. ಜೊತೆಗೆ ಬೆಳೆಗಳಿಗೆ ಬೇಕಾಗ್ತಕ್ಕಂತಹ ಜೈವಿಕ ಗೊಬ್ಬರಗಳನ್ನು, ಬೆಳೆಗೆ ಶಿಫಾರಸು ಮಾಡಲ್ಪಟ್ಟಂತಹ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಸಾವಯವ ಉತ್ಪನ್ನಗಳನ್ನು ಮಾಡ್ತಕ್ಕಂತಹ ಕೈಗಾರಿಕೆಗಳು, ಜೊತೆಗೆ ಜೀವಾಣು ಗೊಬ್ಬರಗಳು, ಸಾವಯವ ಗೊಬ್ಬರಗಳಲ್ಲಿ ಉದಾಹರಣೆಗೆ ನಾವು ಅಜಿಟೋಬ್ಯಾಕ್ಟರ್, ಫಾಸ್ಫೋಬ್ಯಾಕ್ಟೀರಿಯಾ, ಇವುಗಳನ್ನು ತಯಾರು ಮಾಡೋದಕ್ಕಾಗಿಯೇ ತರಬೇತಿಯನ್ನು ಕೊಟ್ಟು IHR ಅಂತ ಸಂಸ್ಥೆಯಲ್ಲಿ ನಾವು ಸಂಸ್ಥೆಯಲ್ಲೇ ಜಾಗ ಕೊಟ್ಟು ಸ್ಟಾರ್ಟ್ಅಪ್ಗಳನ್ನು ಶುರು ಮಾಡಿ ಅವರು ಇಂಡಸ್ಟ್ರಿಯಲಿಸ್ಟ್ ಆಗಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಫೆರಮೋನ್ ಟ್ರಾಪ್ಸ್, ಲಿಂಗಾಕರ್ಷಕ ಬಲೆಗಳು, ಅಂದರೆ ಹುಳುಗಳನ್ನು ಆಕರ್ಷಿಸಿ ಅವುಗಳನ್ನು ಸಾವಯವ ರೂಪದಲ್ಲಿ ನಾವು ಕೊಂದು ಅವುಗಳನ್ನು ಲಾಭ ಮಾಡ್ಕೊಳ್ತಕ್ಕಂಥದ್ದು ಯಾವುದನ್ನು, ಬೆಳೆಗಳನ್ನು, ಇವೆಲ್ಲವೂ ಕೂಡ ಕೈಗಾರಿಕೆಗಳನ್ನು ಆಗಲಿಕ್ಕೆ ಸಾಧ್ಯತೆಗಳಿದೆ. ಮೈಕ್ರೋ ನ್ಯೂಟ್ರಿಯೆಂಟು, ಹೀಗೆ ತೋಟಗಾರಿಕಾ ಬೆಳೆಗಳಲ್ಲಿ ವಿಶೇಷವಾಗಿ ಕಂಡಿಡ್ತಕ್ಕಂಥ ಮಾವು ಸ್ಪೆಷಲ್, ತರಕಾರಿ ಸ್ಪೆಷಲ್, ಅಂದರೆ ಬಾಳೆ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್, ಇವುಗಳು ಜೀವಾಣು ಗೊಬ್ಬರಗಳ ರೀತಿಯಲ್ಲೇ ಲಘು ಪೋಷಕಾಂಶಗಳ ಮಿಶ್ರಣಗಳು, ಇವು ತಲೆ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದು. ಇವುಗಳನ್ನು ಇಂಡಸ್ಟ್ರಿಯಾಗಿ ಲೈಸೆನ್ಸನ್ನು ಕೊಟ್ಟು ಉದ್ದಿಮೆದಾರರನ್ನಾಗಿ ಮಾಡಿ ಆ ಉತ್ಪನ್ನಗಳು ಇಡೀ ದೇಶದಾದ್ಯಂತ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಬೇವಿನ ಎಣ್ಣೆ, ಬೇವಿನ ನೀಮ್ ಸೋಪ್ ಅಂತ ನಾವು ಇದು ಮಾಡಿದ್ದೇವೆ, ಲಿಂಗಾಕರ್ಷಕ ಬಲೆಗಳು, ಇವೆಲ್ಲವೂ ಕೂಡ ಕೈಗಾರಿಕೆಗಳಿಗೆ ಇರತಕ್ಕಂಥ ಅವಕಾಶಗಳು ಇವೆಲ್ಲ. ಈಗ ಭತ್ತ ವಿಷಯವನ್ನು ತಗೊಂಡ್ರೆ ಅಲ್ಲಿ ಯಾವ್ಯಾವುದು ನಾವು ಉಪಕಸಬಾಗಿ ನಾವು ಮಾಡ್ಕೊಳ್ಬಹುದು ಸ್ವಲ್ಪ? ಈಗ ಭತ್ತದ ಒಂದು ಇದರಲ್ಲಿ ಅದರ ಕೊಯ್ಲು ಮತ್ತೆ ಒಕ್ಕಣೆಯನ್ನ ಮಾಡೋದ್ರ ಜೊತೆಗೆ ಸಾಮಾನ್ಯ ಪದ್ಧತಿಗಳನ್ನ ಅನುಸರಿಸೋದಲ್ಲದೆ ಹತ್ತಾರು ಅವಕಾಶ ಇದೆ. ಏನಂದ್ರೆ ನೀವು ಭತ್ತ ತಗೊಳ್ರಿ, ನೀವು ಅಕ್ಕಿ ಮಾಡ್ತೀರಿ, ಅಕ್ಕಿಯಲ್ಲಿ ಮತ್ತಿನ್ನೇನೋ ಹಿಟ್ಟು ಮಾಡ್ತೀರಿ, ನುಚ್ಚ ಆಗಿರ್ಬೋದು, ಏನೋ ಹಿಟ್ಟ ಆಗಿರ್ಬೋದು, ಪ್ಯಾಕಿಂಗ್ ಮಾಡಿ ಏನೋ ಮಾಡ್ಕೊಂಡು ಹುಲ್ಲು ತಗೋತೀವಿ, ಹುಲ್ಲು, ಹುಲ್ಲನ್ನ ನೀವು ಅಣಬೆಗಾಗಿ ಮಾಡ್ಬೋದು. ಹೌದು, ಹುಲ್ಲನ್ನು ಉದ್ಯಮವಾಗಿ ಮಾಡ್ಕೋಬಹುದು. ಹುಲ್ಲಿನ ಉದ್ದಿಮೆ ಇವತ್ತಿನ ದಿವಸ ಎಷ್ಟು ಎಲ್ಲ ಕಡೆ ಆಕಳು ಸಾಕಬೇಕು ಅನ್ನೋದು ಬಂದಿದೆ, ಹಾಗಾಗಿ ನಿಮ್ಗೆ ಮೇವಿನ ಕೊರತೆ ಉಂಟಾಗ್ತಾ ಇದೆ. ಅಲ್ಲಿ ಒಂದು ಉದಾಹರಣೆ ನೀವು ಮಾಡ್ಕೊಳ್ಬಹುದು. ಒಂದು ಉದಾಹರಣೆ ಗೌಡ್ರೆ, ಎಷ್ಟು ಇವತ್ತಿನ ಭತ್ತದ ಹುಲ್ಲು ಬೆಳೆದರೂ ಕೂಡ ಇವತ್ತಿನ ದಿವಸ ಸಾಕಷ್ಟು ಅವಕಾಶಗಳಿದೆ. ಹೇಗೆ ಅಂದರೆ, ಬೆಳೆದಂತ ರೈತನೇ ತಮ್ಮ ಜಾನುವಾರುಗಳಿಗೆ ಬೆಳೆಸ್ಕೊಳ್ಬೇಕು ಅಂತ ಏನಿಲ್ಲ, ಅದನ್ನು ಉದ್ದಿಮೆಯನ್ನಾಗಿ ಮಾಡಿ ಸೈಲೋಸ್ ಅಂತ ಹೇಳಿ ಅವುಗಳನ್ನು ಸೈಲೋಸ್ ರೂಪದಲ್ಲಿ ಮಾಡಿ ಅವುಗಳನ್ನು ಹೆಚ್ಚು ಪೌಷ್ಟೀಕರಣಗೊಳಿಸಿ ಅವುಗಳನ್ನು ಪ್ಯಾಕ್ ಮಾಡಿ, ಒಣಗಿಸೋದು ಬೇರೆ ವಿಷಯ, ಅವುಗಳ ರಸಭರಿತ ಪೋಷಕಾಂಶಗಳನ್ನಾಗಿ ಮಾಡಿ ಅವುಗಳನ್ನು ಬೇರೆಯವರಿಗೆ ಮಾರತಕ್ಕಂತಹ ಒಂದು ಉದ್ದಿಮೆಯಾಗಿ ನಾವು ಒಣಹುಲ್ಲನ್ನು ಬಳಸ್ಕೋಬಹುದು. ಒಣಹುಲ್ಲಿನ ಪೆಲೆಟ್ಸ್ ಅಂತ ಮಾಡ್ತೀವಿ, ಪ್ರೆಸ್ ಮಾಡಿ ಅದುಗಳನ್ನ ಬಿಲ್ಲೆಗಳನ್ನು ಮಾಡಿ ತುಂಡರಿಸಿ ಅವುಗಳನ್ನು ದೂರಕ್ಕೆ ಸುಲಭವಾಗಿ ಸಾಗಿಸಿ ಅವುಗಳನ್ನು ಮತ್ತೆ ಅವರು ಅದಕ್ಕೆ ತೇವಾಂಶಗೊಳಿಸಿ ಅವುಗಳನ್ನು ಬಳಸ್ತಕ್ಕಂಥದ್ದು, ಅಣಬೆಗೆಯ ವೇಸ್ಟ್ ಅನ್ನು ಬಳಸ್ಕೊಳ್ತಕ್ಕಂಥದ್ದು, ಬೆಳೆಗಳ ತ್ಯಾಜ್ಯಗಳನ್ನ ಅಣಬೆಗೆ ಬೆಳೀಲಿಕ್ಕೆ ಬೆಳೆಸ್ತಕ್ಕಂಥ. ಇನ್ನೊಂದು, ನೀವು ಭತ್ತನ ಸೋಸಿದ ಮೇಲೆ ಜಳ್ಳು ಅಂತೇಳಿ ನೀವು ಹಾಕ್ತೀರಿ, ನೀವು ಆ ಜಳ್ಳು ಭತ್ತನು ಕೂಡ ಇವತ್ತು ನೀವು ಏನು ಪೋಷಕಾಂಶಯುಕ್ತ ಆಹಾರವಾಗಿ ನೀವು ಹಸುಗಳಿಗೆ ಕೊಡಬಹುದು. ಹೇಗೆ ಅಂದ್ರೆ, ನೀವು ಅದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಆ ಒಂದು ಏನು ಜೊಳ್ಳನ್ನ ತಗೊಂಡು ನೀವು ನೀರು ಗದ್ದಿ ಮತ್ತದನ್ನ ಮೊಳಕೆ ತರಿಸಿದ್ಮೇಲೆ ಒಂದು 15 ದಿನ ಬಿಟ್ಟು ಅದು ನೀವು ಗೋವಿಗೆ ಕೊಡಬಹುದು. ಅದು ಅದು ಏನಾಗುತ್ತೆ ಅಂದ್ರೆ ಅಗದಿ ಪೋಷಕಾಂಶಯುಕ್ತ ಆಹಾರ, ನಿಮ್ಮ ಮನೆಯಲ್ಲೇ ನೀವು ಉತ್ಪನ್ನ ಮಾಡ್ಕೊಂಡಂಗೆ ನೀವು ಮಾರ್ಲಿಕ್ಕೂ ಹೋಗ್ಬಹುದು. ಯಾಕಂದ್ರೆ ಇವತ್ತು ನಾವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವು ಇವತ್ತು ಮೊಳಕೆ ಬರಿಸಿದ ಕಾಳುಗಳನ್ನು ಮಾಡ್ತೇವೆ, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ಪ್ಯಾಕ್ಡ್ ಫುಡ್ ಬರ್ತಾ ಇದೆ, ರೈತನೇ ಮಾಡಬಹುದಾದಂತ. ಈಗ ಅನಾನಸಿನಲ್ಲಿ ಎಷ್ಟು ಉತ್ಪನ್ನಗಳನ್ನು ಮಾಡಬಾರದು? ಕರಾವಳಿ ಭಾಗದ ಕೆಲವು ರೈತರು ಮಾಡ್ತಾ ಇದ್ದಾರೆ. ಹಪ್ಪಳ ಉಪ್ಪಿನಕಾಯಿ ಹಲವಾರು ದಿನಗಳಿಂದ ಮಾವಿನಲ್ಲಿ ಮಾಡೋದನ್ನ ಕೈಗಾರಿಕೆ ಮಾಡ್ಕೊಂಡಿಲ್ವ? ಈಗ ಅಂಥವುಗಳನ್ನ ನಾವು ಇಲ್ಲಿ ಉದಾಹರಿಸಲಿಲ್ಲ. ಅಂಥವು ಕೃಷಿಯ ಎಲ್ಲ ಬೆಳೆಗಳಲ್ಲಿ ರೈತನೇ ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ಮಾಡಿಕೊಂಡು ಮೌಲ್ಯವರ್ಧಿತ ರೂಪದಲ್ಲಿ ಅವನೇ ಉದ್ಯಮಶೀಲರನ್ನಾಗಿ ಮಾಡೋದಕ್ಕೆ ಅವಕಾಶಗಳಿದೆ. ಇಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಯಮಗಳು ಏನು, ಸಂಘಟಿತ ಪ್ರಯತ್ನಗಳು. ತಾವು ಗಮನಿಸಿದ್ದೀರಿ, ಅದ 5-6 ವರ್ಷಗಳಿಂದ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ನಲ್ಲೂ ಕೂಡ ಸ್ವಸಹಾಯ ಗುಂಪುಗಳನ್ನು ಉತ್ತೇಜಿಸತಕ್ಕಂಥದ್ದು, FPO ರೈತ ಉತ್ಪಾದಕ ಕಂಪನಿಗಳು ಮತ್ತೆ ರೈತ ಹಿತಾಸಕ್ತಿಯ ಗುಂಪುಗಳು FIG ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್, ಈ ಗುಂಪುಗಳನ್ನು ನಾವು ಉತ್ತೇಜಿಸಿ ಅವರುಗಳಿಗೆ ಅನುದಾನವನ್ನು ನೀಡಿ FPOಗಳ ಮುಖಾಂತರ ಮೌಲ್ಯವರ್ಧಿತ ರೂಪಗಳಲ್ಲಿ ಮಾರತಕ್ಕಂಥ ರೈತನಿಂದ ರೈತನಿಗೆ ಮಾರಾಟ ಈ ಒಂದು ವ್ಯವಸ್ಥೆ ಬರ್ತಾ ಇದೆ. ಆಗ ಆದಾಯವೂ ಕೂಡ ದ್ವಿಗುಣ ಆಗುತ್ತೆ, ಉತ್ಪಾದನೆ ಕೂಡ ದ್ವಿಗುಣ ಆಗುತ್ತೆ. ಸಂಘಟಿತ ಪ್ರಯತ್ನದಿಂದ ಒಂದು ಉದ್ದಿಮೆಯನ್ನು ಕೃಷಿ ವಲಯದಲ್ಲಿ ನಾವು ಬಲಿಷ್ಠಗೊಳಿಸಲಿಕ್ಕೆ ಈ FPOಗಳಾಗಿರ್ಬೋದು, ಸ್ವಸಹಾಯ ಗುಂಪುಗಳಾಗಿರ್ಬೋದು, ಸಂಸ್ಕರಣೆಗೆ ಸಂಬಂಧಪಡ್ತಕ್ಕಂಥ ವಿಷಯ ಆಗಿರ್ಬೋದು, ಈ ರೀತಿಯ ರೈತ ಹಿತಾಸಕ್ತ ಗುಂಪುಗಳು, ಇದರ ಜೊತೆಗೆ ಹೇಗೂ ಇದೆ ಕೋಆಪರೇಟಿವ್ ಲೈನ್ನಲ್ಲಿ ಕ್ಯಾಂಪ್ಕೋದಂತಹ ಸಂಸ್ಥೆಗಳು, ಹಾಪ್ಕಾಮ್ಸ್ನಂತಹ ಸಂಸ್ಥೆಗಳು, ಕೇವಲ ಉತ್ಪಾದನೆಗೆ ಪ್ರಚೋದನೆಯನ್ನು ಮಾತ್ರ ಕೊಡದೆ ಉದ್ದಿಮೆ, ಪ್ಯಾಕಿಂಗು, ಕಿರುಕೈಗಾರಿಕೆ ಇತ್ಯಾದಿಗಳ ಕಡೆಗೆ ರೈತರಿಗೆ ಅವರು ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ರೈತರು, ರೈತ ಮಕ್ಕಳು ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರತಿಯೊಬ್ಬರು ಕೂಡ ಒಂದು ಕೈಗಾರಿಕೆಯ ರೂಪದಲ್ಲಿ ಅದನ್ನು ಕೃಷಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಅನ್ನೋದು. ಇದೇ ತರ ಇನ್ನೊಂದು ಕೆಲವೊಂದು ಪರಂಪರಾಗತವಾದ ಒಂದು ತಳಿಗಳಿದ್ದಾವೆ, ಬೆಳೆಗಳಿದ್ದಾವೆ, ಅವನ್ನು ಕೂಡ ನಾವಿವತ್ತೆ ಜಾಸ್ತಿ ಲಾಭ ಇಲ್ಲ ಅಂತ ಹೇಳಿ ನಾವು ಮರೆತು ಬಿಟ್ಟಿದ್ದೇವೆ. ಉದಾಹರಣೆಗಾಗಿ ನಮ್ಮ ದೇಶಿ ಹಸುಗಳಿಂದ ನಮ್ಗೆ ಉಪಯೋಗ ಇಲ್ಲ, ಜಾಸ್ತಿ ಹಾಲು ಕೊಡಲ್ಲ, ನಮಗೆ ಸೀಮೆ ಹಸುಗಳು ಬೇಕಂತ ನಾವು ಮಾಡ್ತೇವೆ. ಅದೇ ಥರ ಈ ಭತ್ತದ ವಿಷಯವನ್ನು ತಗೊಂಡುಕೊಂಡ್ರು ಕೂಡ ಪರಂಪರಾಗತವಾದ ಅತಿ ಪ್ರಾಮುಖ್ಯವುಳ್ಳ ತಳಿಗಳು, ಜಗತ್ತಿನಲ್ಲೇ ಶ್ರೇಷ್ಠವಾದ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಆ ತಳಿಗಳನ್ನ ನೀವು ಯಾಕೆ ಬೆಳಿಬಾರ್ದು? ಅದರದ್ದು 1 ಕೆಜಿ ಉತ್ಪನ್ನದ ಬೆಲೆ ನಿಮ್ದು 10 ಕೆಜಿ ಭತ್ತದಲ್ಲಿ ಅದೆಲ್ಲ ತಿಳುವಳಿಕೆ, ಅದು ಕೂಡ ನೀವು ಪ್ರಯತ್ನ ಮಾಡಿ. ಉದಾಹರಣೆಗೆ ಬೇರೆ ಬೇರೆ ಭತ್ತದ ಇದಾವೆ, ರಕ್ತಸಾಲಿ, ರತ್ನಚೂಡ, ಆಯಾ ಪ್ರದೇಶದಲ್ಲಿ ಬೇರೆ ಬೇರೆ ಇವೆ ಸಾಕಷ್ಟು. ಅಪರೂಪದಲ್ಲಿ ಅಪರೂಪ ವೈಜ್ಞಾನಿಕವಾಗಿ ರಾಜಮುಡಿನೇ ತೆಗೆದುಕೊಳ್ಳಿ, ಹಾಸನ ಭಾಗ ಮತ್ತೆ ಮೈಸೂರು ಭಾಗದಲ್ಲಿ ರಾಜಮುಡಿಯೇ ಒಂದೇ. ಹೌದು, ಈ ಎಲ್ಲವೂ ಕೂಡ ತಾವು ಹೇಳಿದಾಗೆ ಈ ತಳಿಗಳನ್ನ ಬೆಳೆದು ನೋಡಿ, ಅದೇ ನೀವು ಇದನ್ನ ಸಂಸ್ಕರಣೆ ಮಾಡಿ ನೀವು ಮಾಡ್ತಾ ಹೋದ್ರೆ ನಿಮ್ಮದೇ ಒಂದು ಉದ್ಯಮ ಆಗ್ಬಿಡುತ್ತೆ. ಉದ್ಯಮ, ಹೌದು. ಕೃಷಿಗೆ ಬೇಸಾಯಕ್ಕೆ ಮಾತ್ರ ನಾವು ಗಮನ ಕೊಡದೆ ಅದನ್ನು ಉಳಿಸಿಕೊಂಡು ಲಾಭವನ್ನು ಮಾಡಿಕೊಂಡು ಕೃಷಿ ಹಾಗೂ ತೋಟಗಾರಿಕೆ ಆಧಾರಿತ ಉಪಕಸಬುಗಳು, ಜೇನು ಸಾಕಣೆ ಅಂತಕ್ಕಂಥ ಒಂದು ಉದ್ದಿಮೆ ಆಗ್ಬೇಕು. ಜೇನು ಬೆಳೆಯೋದಲ್ಲ, ಅದನ್ನ ಪ್ಯಾಕ್ ಮಾಡ್ತಕ್ಕಂಥದ್ದಾಗಬೇಕು. ಕೋಳಿ ಸಾಕಣೆ, ಕೋಳಿಯ ಒಂದು ಮೊಟ್ಟೆ ಉತ್ಪಾದನೆ, ಮೊಟ್ಟೆಯ ಪ್ಯಾಕ್ ಮಾಡಿ ಇವತ್ತು ಈ ನಗರದ ಪ್ರದೇಶಗಳಲ್ಲಿ ಒಳ್ಳೊಳ್ಳೆಯ ಒಂದು ಸಂಸ್ಥೆಗಳಿಗೆ, ಒಳ್ಳೊಳ್ಳೆಯ ಮಾರುಕಟ್ಟೆಗೆ ಒದಗಿಸ್ಲಿಕ್ಕೆ ಅವರೇ ಪರ್ಚೇಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದೇ ರೀತಿ ಹೂವಿನ ಬೆಳೆಗಳಲ್ಲಿ ಪ್ಯಾಕಿಂಗ್ ಅನ್ನತಕ್ಕಂಥ ಒಂದು ಉದ್ದಿಮೆ ಹೊರತು ಬೇಸಾಯ ರೈತನದು. ಹೌದು, ರೈತನು ಕೂಡ ಅದನ್ನ ಪ್ಯಾಕ್ ದೂರಕ್ಕೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಹೇಗೆ, ಕೋಲ್ಡ್ ಚೈನ್ ಅಂತ ಹೇಳಿದೆ, ಅದು ಒಂದು ಇಂಡಸ್ಟ್ರಿಯಲ್. ಅದು ಉತ್ಪನ್ನಗಳು, ಅಣಬೆ, ಐಎಚ್ಆರ್ ಸಂಸ್ಥೆಯಲ್ಲಿ ತಯಾರು ಮಾಡಿರ್ತಕ್ಕಂತಹ ಇದನ್ನ ನೀವು ಮಾರಾಟ ಮಾಡಲಿಕ್ಕೆ, ಸೈಕಲ್ ರೂಪದಲ್ಲಿ ಮಾರಾಟ ಮಾಡಲಿಕ್ಕೆ, ಕೋಲ್ಡ್ ಸ್ಟೋರೇಜ್ ಅನ್ನೇ ಮಾಡಿ ತಳ್ಳಿಕೊಂಡು ಹೋಗಿ ಒಂದು ಟನ್ ವರೆಗೂ ಹಣ್ಣು ತರಕಾರಿಗಳನ್ನು ಮಾರೋದಕ್ಕೆ ಸೈಕಲ್ ರೂಪದಲ್ಲಿ ಸೋಲಾರ್ ರೂಪದಲ್ಲಿ ಮಾಡ್ತಕ್ಕಂಥ ಯಂತ್ರಗಳನ್ನು ಬಳಸ್ಕೊಂಡು ಅದೊಂದು ಉದ್ದಿಮೆಯಾಗಿ ಬಳಸ್ಕೋಬಹುದು. ಮತ್ತೆ ಅವುಗಳ ಪೌಡರ್, ಅಣಬೆಯ ಪೌಡರ್ ಒಂದು ಉದ್ದಿಮೆ ಅಲ್ವಾ? ನೀವು ಅಣಬೆ ತಯಾರು ಮಾಡೋದಲ್ಲ, ಪ್ಯಾಕಿಂಗ್ ಕೂಡ ಒಂದು ಉದ್ದಿಮೆ ಅಲ್ವೇ? ಈ ರೀತಿಯ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳು, ಜಾಮ್, ಜ್ಯೂಸ್, ಹಣ್ಣಿನ ಮತ್ತೆ ಹೂವುಗಳ ಒಣ ಹೂಗಳ ತಯಾರಿಕೆ ಅಂತಕ್ಕಂಥದ್ದು ಒಂದಿದೆ, ಡ್ರೈ ಫ್ಲವರ್ ಟೆಕ್ನಿಕ್. ಅದು ಒಂದು ಸಣ್ಣ ಉದ್ದಿಮೆ ಮಹಿಳೆಯರಿಗೆ, ಯಾವ ಪ್ರಮಾಣದಲ್ಲಿ ಬೇಕಾದರೂ ಮಾಡಬಹುದು ನೀವು ಲಾಭ ಪಡಿಸಲಿಕ್ಕೆ. ಆ ರೀತಿಯ ವಿನೂತನ ವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಂತಹ ಈ ಕಿರು ಉದ್ಯಮಗಳಿಗೆ ಕೃಷಿಯಲ್ಲಿ ಸಾಕಷ್ಟು ಅವಕಾಶಗಳಿದೆ, ಅದೇ ರೀತಿ ಆರ್ಥಿಕ ಸೌಲಭ್ಯವೂ ಇದೆ. ಆದರೆ ಈ ನಾಲೆಡ್ಜ್ ಅಂತಕ್ಕಂಥದ್ದು ಏನಿದೆ, ತಂತ್ರಜ್ಞಾನ, ಇಂಥ ಜಾಗದಲ್ಲಿ ಇಂಥದ್ದು ಸಿಗುತ್ತೆ, ಇಂಥ ಇಲಾಖೆಯಲ್ಲಿ ಇಂಥ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಏನು ಮಹತ್ವದ ಅಂಶಗಳನ್ನು ನಾವು ತಿಳಿಸ್ಕೊಟ್ಟಾಗ ಖಂಡಿತ ಅತಿ ಹೆಚ್ಚು ಭವಿಷ್ಯ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಲ್ಲಿ ಉದ್ದಿಮೆಯನ್ನು ಮಾಡಿಕೊಳ್ಳಿಕ್ಕೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತುಂಬ ಸಂತೋಷ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಆಕಾಶವಾಣಿಗೆ ಬಂದು ಕೃಷಿ ಮತ್ತು ತೋಟಗಾರಿಕೆ ಆಧಾರಿತ ಸ್ವ ಉದ್ಯೋಗ ಅವಕಾಶ ಅಥವಾ ಸ್ವಂತ ಉದ್ಯಮ ಯಾವ ಥರ ತಾವು ಮಾಡ್ಬೋದು, ತಮ್ಮದೇ ಹೊಲದಲ್ಲಿ ತಮ್ಮದೇ ಪ್ರದೇಶದಲ್ಲಿ ಯಾವ ಥರ ಒಂದು ಅವಕಾಶ ಇದೆ, ಉಪ ಉತ್ಪನ್ನಗಳ ಬಗ್ಗೆ ತಾವು ಗಮನ ಕೊಟ್ಟರೆ ಎಷ್ಟೆಷ್ಟು ತಾವು ಬೆಳೀಲಿಕ್ಕೆ ಅವಕಾಶ ಇದೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ಪಡ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ಸಂಪರ್ಕ ಸಂಖ್ಯೆ ಕೊಡಿ ಅಂತಾರೆ, ದಯವಿಟ್ಟು ಬರ್ಕೊಳ್ಳಿ. ಅವರ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 9484023455. ಮತ್ತೊಮ್ಮೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಒತ್ತು ಹುಟ್ಟಿತೋ ಹೂಡಯ್ಯ ರಥವನು, ಒತ್ತು ಹುಟ್ಟಿತೋ ಹೂಡಯ್ಯ ರಥವನು, ಮುತ್ಕಾದು ನಂಗೆ ಬೆವರುತ ಕೋಲಣ್ಣ ಕೋಲೆ, ಮುತ್ಕಾದು ನಂಗೆ ಬೆವರುತ ಮುತ್ಕಾದು ನಂಗೆ ಬೆವರುತ ಭಯರುವ, ಮುತ್ಕಾದು ನಂಗೆ ಬೆವರುತ ಭಯರುವ, ಹತ್ತಿ ಗೊಂಬೆ ವಾಸುತ್ತೇರ ತಾನಂದ ಆದವನೇ ಗೊಂಬೆ ವಾಸುತ್ತೇರ, ಬೇಸಿಗೆ ಬಿಸಿಲಲ್ಲಿ ಹಾಕೊಂಡೆ ಭಯರುವ, ಬೇಸಿಗೆ ಬಿಸಿಲಲ್ಲಿ ಹಾಕೊಂಡೆ ಭಯರುವ, ನಿಂಬಾಡಿ ನಿನ್ನ ಮುಖ ಬಾಡಿ ಕೋಲಣ್ಣ ಕೋಲೆ, ನಿಂಬಾಡಿ ನಿನ್ನ ಮುಖ ಬಾಡಿ ನಿಂಬಾಡಿ ನಿನ್ನ ಮುಖ ಬಾಡಿ ಕೋಲಣ್ಣ ಕೋಲೆ, ನಿಂಬಾಡಿ ನಿನ್ನ ಮುಖ ಬಾಡಿ ಹೊರಗೋಗಿ ಗುಡಿಗೆ ಬರುವಾಗ ಭಯರುವ, ಒಳಗೋಗಿ ಗುಡಿಗೆ ಬರುವಾಗ ಭಯರುವ, ಬಲಗಾಡೆ ಗೌಳಿ ನೋಡುದವು ತಾನಂದನ ಕೊಳಗಾಡೆ ಗೌಳಿ ನೋಡುದವು, ಹೊತ್ತು ಹುಟ್ಟಿತು ಹೂಡಯ್ಯ ರಥವನು, ಹೊತ್ತು ಹುಟ್ಟಿತು ಹೂಡಯ್ಯ ರಥವನು, ಮುತ್ಕಾದು ನಂಗೆ ಬೆವರುತ ಕೋಲಣ್ಣ ಕೋಲೆ, ಮುತ್ಕಾದು ನಂಗೆ ಬೆವರುತ ಕಂಬ ಕಂಬಕ್ಕೆ ಎಂಬತ್ತು ದೇವಿಗೆ, ಕಂಬ ಕಂಬಕ್ಕೆ ಎಂಬತ್ತು ದೇವಿಗೆ, ಕಂಬ ನೆರಮ್ಮ ಕಾಡುದಾರು ತಾನಂದ ತಾನೆ ನೆರಮ್ಮ ಕಾಡುದಾರು, ಕಂಬ ನೆರಮ್ಮ ಕಾಡುದಾರು ಕೋಲಣ್ಣ ಕೋಲೆ, ಕಂಬ ನೆರಮ್ಮ ಕಾಡುದಾರು ಕಂಬ ನೆರಮ್ಮ ಕಡ್ದ ಚುಂಚಾನಗಿರಿಯ, ಕಂಬ ನೆರಮ್ಮ ಕಡ್ದ ಚುಂಚಾನಗಿರಿಯ, ರಂಬೆ ನಿನ್ನರೆ ಹಾಡುದಾರು ತಾನನ್ನ ಕೋಲೆ, ಕೋಲೆ ನಿನ್ನರೆ ಹಾಡುದಾರು ಹೊತ್ತು ಹುಟ್ಟಿತು ಹೂಡಯ್ಯ ರಥವನು, ಒತ್ತು ಹುಟ್ಟಿತು ಹುಡೈಯ ರಥವನು ಮುಸ್ಕಾದು ನಂಗೆ ಬೇವರುತ ಕೋಲಣ್ಣ ಕೋಲೆ ಮುಸ್ಕಾದು ನಂಗೆ ಬೇವರುತ ಅಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚಂಬು ಅಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚಂಬು ಅಲ್ಲಿ ಬೈರುಗೆ ಶಿವ ಪೂಜೆ ಕೋಲಣ್ಣ ಕೋಲೆ ಅಲ್ಲಿ ಬೈರುಗೆ ಶಿವ ಪೂಜೆ ಅಲ್ಲಿ ಬೈರುಗೆ ಶಿವ ಪೂಜೆ ಆಗುವಾಗ ಅಲ್ಲಿ ಬೈರುಗೆ ಶಿವ ಪೂಜೆ ಆಗುವಾಗ ಬೆಳ್ಳಿಯ ಗಂಟೆ ಡಣಿರೆಂದು ಕೋಲಣ್ಣ ಕೋಲೆ ಬೆಳ್ಳಿಯ ಗಂಟೆ ಡಣಿರೆಂದು ಒತ್ತು ಹುಟ್ಟಿತು ಹುಡೈಯ ರಥವನು ಒತ್ತು ಹುಟ್ಟಿತು ಹುಡೈಯ ರಥವನು ಮುಸ್ಕಾದು ನಂಗೆ ಬೇವರುತ ಕೋಲಣ್ಣ ಕೋಲೆ ಮುಸ್ಕಾದು ನಂಗೆ ಬೇವರುತ ಗಿರಿಗಿರಿ ಗಿರಿಗಿಂತ ಚುಂಚಾನ ಗಿರಿ ಚಂದ ಗಿರಿಗಿರಿ ಗಿರಿಗಿಂತ ಚುಂಚಾನ ಗಿರಿ ಚಂದ ಗಿರಿ ಮೇಲೆ ಎರಡು ಹುಲಿ ಕಂಡು ಕೋಲಣ್ಣ ಕೋಲೆ ಗಿರಿ ಮೇಲೆ ಎರಡು ಹುಲಿ ಕಂಡು ಗಿರಿ ಮೇಲೆ ಎರಡು ಹುಲಿ ಕಂಡು ಬಯರುವ ಗಿರಿ ಮೇಲೆ ಎರಡು ಹುಲಿ ಕಂಡು ಬಯರುವ ಗಿರಿಗೆಲ್ಲ ಹಾಲ ಕರುದಾವ ತಾಲನ್ನ ಕೋಲೆ ಗಿರಿಗೆಲ್ಲ ಹಾಲ ಕರುದಾವ ಒತ್ತು ಹುಟ್ಟಿತು ಹುಡೈಯ ರಥವನು ಒತ್ತು ಹುಟ್ಟಿತು ಹುಡೈಯ ರಥವನು ಮುಸ್ಕಾದು ನಂಗೆ ಬೇವರುತ ಕೋಲಣ್ಣ ಕೋಲೆ ಮುಸ್ಕಾದು ನಂಗೆ ಬೇವರುತ ಬೆಳ್ಳೂರ ಬೈರುವ ಮದ್ದೂರ ಮಹಾದೇವ ಬೆಳ್ಳೂರ ಬೈರುವ ಮದ್ದೂರ ಮಹಾದೇವ ಹದ್ದಾನ ಕಲ್ಲ ಹನುಮಯ್ಯ ಕೋಲಣ್ಣ ಕೋಲೆ ಹದ್ದಾನ ಮಲ್ಲ ಹನುಮಯ್ಯ ಹದ್ದಾನ ಕಲ್ಲ ಹನುಮಯ್ಯ ಗಿರಿ ಮೇಲೆ ಹದ್ದಾನ ಕಲ್ಲ ಹನುಮಯ್ಯ ಗಿರಿ ಮೇಲೆ ಚಂದ್ರಾಡಿ ಬರೆದ ಮಾಡಿ ರಾಯ ಕೋಲಣ್ಣ ಕೋಲೆ ಚಂದ್ರಾಡಿ ಬರೆದ ಮಾಡಿ ರಾಯ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಒತ್ತು ಹುಟ್ಟಿತು ಹುಡೈಯ ರಥವನು ಒತ್ತು ಹುಟ್ಟಿತು ಹುಡೈಯ ರಥವನು ಮುಸ್ಕಾದು ನಂಗೆ ಬೇವರುತ ಕೋಲಣ್ಣ ಕೋಲೆ ಮುಸ್ಕಾದು ನಂಗೆ ಬೇವರುತ ಕಾವಿಯ ನುಟ್ಟವನೆ ಕಾವಿಯ ನುದ್ದವನೆ ಕಾವಿಯ ನುಟ್ಟವನೆ ಕಾವಿಯ ನುದ್ದವನೆ ಕಾವೇರಿಗೋಗಿ ಬರುವಾಗ ಕೋಲಣ್ಣ ಕೋಲೆ ಕಾವೇರಿಗೋಗಿ ಬರುವಾಗ ಕಾವೇರಿಗೋಗಿ ಬರುವಾಗ ಬಯರುಗೆ ಕಾವೇರಿಗೋಗಿ ಬರುವಾಗ ಬಯರುಗೆ ಕಾಯೊಳೆದು ಕೈಯ ಮೂಗಿದೆವು ಕೋಲಣ್ಣ ಕೋಲೆ ಕಾಯೊಳೆದು ಕೈಯ ಮೂಗಿದೆವು ಐ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕಡಲೆಕಾಯಿ ನಂಗೆ ಕಡದವ್ರೆ ಬಸವನ ಕಡಲೆ ಕೈನಂಗೆ ಕಡದವ್ರೆ ಬಸವನ ಕಡಬಾದಲವ್ರೆ ಧರಣೇರು ಕವಣ್ಣ ಕೋಲೆ ಕಡಬಾದಲವ್ರೆ ಶರಣೇರು ಕಡಬಾದಲವ್ರೆ ಕಡಲೆ ಸುಭಕ್ತರು ಶರಣೇ ಶಿವ ಕಡಬಾದಲವ್ರೆ ಶರಣೇ ಶಿವ ಭಕ್ತರು ಕಡದವ್ರೆ ಚೆನ್ನ ಬಸುವನ ಕೋಲಣ್ಣ ಕೋಲೆ ಕಡದವ್ರೆ ಚೆನ್ನ ಬಸುವನ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಐವತ್ತು ಹುಟ್ಟಿದು ಹುಡಯ್ಯ ರಥವನು ಹೊತ್ತು ಹುಟ್ಟಿದು ಹುಡಯ್ಯ ರಥವನು ಮುತ್ಕ ದೂ ನಂಗೆ ಬೇವರುತ ಕೋಲಣ್ಣ ಕೋಲೆ ಮುತ್ಕ ದೂ ನಂಗೆ ಬೇವರುತ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಬಾಲ ಗೋಪಾಲ ನಿನ್ ಮಗ್ಲೋಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿನ್ ಮಗ್ಲೋಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಗೋಪಾಲ ನಿನ್ ಮಗ್ಲಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿನ್ ಮಗ್ಲಲ್ಲ ನೆನೆ ಗೋಪಮ್ಮ ನಾರಾಯಣ ಬಾರೋ ನಾರಿ ಕಂದಯ್ಯ ಬಾರೋ ನರಲೋಕದೊಳಗೆ ನರಲೋಕದೊಳಗೆ ನಾರಾಯಣನೆಂದು ನಾರಾಯಣನೆಂದು ಬಾಲ ಗೋಪಾಲ ನಿನ್ ಮಗ್ಲಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿನ್ ಮಗ್ಲಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಹೀಗೆ ಹೇಗಿರ್ದಡಿಯ ಸಿಗಂದು ಕಲ್ಲು ವಾರೀರ ಜುಡವ ಭಾಗೀರ ಜುಡವ ಸೌರನ್ನಿಗೋಗೋ ಸೌರನ್ನಿಗೋಗೋ ಬಾಲ ಗೋಪಾಲ ನಿನ್ ಮಗ್ಲಲ್ಲ ನೆನ್ನೆ ಗೋಪಮ್ಮ ಬಾಲ ಗೋಪಾಲ ನಿನ್ನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ನಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ್ ಕಾಣೀರ ನಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ್ ಕಾಣೀರ ಗೋಪಿ ಕಂದನ ಮುದ್ದು ಕೃಷ್ಣನ ಗೋಪಿ ಕಂದನ ಮುದ್ದು ಕೃಷ್ಣನ ಬಾಲ ಗೋಪಾಲ ನಿಮ್ಮಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ನಾರಾಯಣ ಬಾರೋ ನಾರಿ ಕಂದಯ್ಯ ಬಾರೋ ನರಲೋಕದೊಳಗೆ ನರಲೋಕದೊಳಗೆ ನಾರಾಯಣನೆಂದು ನಾರಾಯಣ ಬಸವನ ಬಸವನ ಭಾತ್ ಸಿಂಗ ಭಾತ್ ಸಿಂಗ ಬಸವನ ಏರಿಕೊಂಡು ಬಂದನೇನೆ ಗೋಪಮ್ಮ ಬಸವನ ಹೇರಿಕೊಂಡು ಬಂದನೇನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಹಾನೆಯ ಹಾನೆಯ ಆನಂದ ಆನಂದ ಹಾನೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಹಾನೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳ ನೆನೆ ಗೋಪಮ್ಮ